ಸಿಪ್ಪೆ ಮೇಲ್ಗಡೆ ನಮ್ಮ ಈ ರೋಣ್ಗಲ್ಲು ಅಥವಾ ಎತ್ತಿನ ಗಾಡಿನೋ ಒಂದು ನಾಲ್ಕರಿಂದ ಐದು ತಿರುವು ತಿರುವು ಹಾಕಿದಾಗ ಅಡಿಕೆ ಸಿಪ್ಪೆ ಎಲ್ಲ ಏನಾಗುತ್ತೆ, ಒಂದು ತರ ಚಗರೆ ತರ ಆಗುತ್ತೆ. ಇದು ಮೊದಲನೇ ವಿಧ. ಫಸ್ಟ್ ಮೊದಲು ಏನ್ ಮಾಡ್ಬೇಕು, ನಾವು ಅಡಿಕೆ ಸಿಪ್ಪೆ ತಗೊಂಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕು, ಒಂದು ಸಣ್ಣದಾಗಿ ಗುಂಡಿ ತಗೋಬೇಕು. ಗುಂಡಿ ಅಂದ್ರೆ ಬಹಳ ಆಳವಾದದ್ದಲ್ಲ, ಎಲ್ಲಿ ನೀರು ನಿಲ್ಲಲ್ಲ ಅಂತ ಕಡೆ ಒಂದು ಅರ್ಧ ಅಡಿ ಆಳ, ಒಂದು ಮೂರಡಿ ಅಗಲ, ಒಂದು ಹತ್ತಡಿ ಉದ್ದ ಇರುವಂತ ಗುಂಡಿ ತಗೊಂಬೇಕು. ಆ ಗುಂಡಿಗೆ ಮುಖ್ಯವಾಗಿ ಏನ್ ಮಾಡ್ಬೇಕಪ್ಪ, ಮೊದಲನೇದಾಗಿ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ ನಮ್ಮ ಈ ಅಡಿಕೆ ಸಿಪ್ಪೆ ಒಂದು ಎರಡು ಅಡಿಯಷ್ಟು ಅಡಿಕೆ ಸಿಪ್ಪೆನ ಹಾಕಬೇಕು. ಅದ್ರ ಮೇಲ್ಗಡೆ ಸಾಮಾನ್ಯವಾಗಿ ನಾವು ಈ ಗೊಬ್ಬರ ತಯಾರು ಮಾಡ್ಬೇಕಂದ್ರೆ ನಾವೇನ್ ಹೇಳ್ತೀವಿ, ನಮ್ಮ ವಿಜ್ಞಾನಿಗಳು, ತೇವಾಂಶ ಚೆನ್ನಾಗಿದ್ರೆ ಬಹಳ ಬೇಗ ಕಳೆಯುತ್ತೆ ಗೊಬ್ಬರ ಅಂತ ಹೇಳ್ತೀವಿ. ಅಡಿಕೆ ಸಾವಯವ ಗೊಬ್ಬರ, ಸಾವಯವ ಪದಾರ್ಥ ಅಂತ ಹೇಳ್ತೀವಿ. ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಒಂದು 40-50% ಅಷ್ಟು ತೇವಾಂಶನ ಮೇಂಟೈನ್ ಮಾಡ್ಬೇಕು. ಸೊ ಹೇಗ್ ಮೇಂಟೈನ್ ಮಾಡ್ತಾರೆ ನಮ್ಮ ರೈತ ಬಾಂಧವರು ಅಂತಂದ್ರೆ, ಮೊದಲನೇದಾಗಿ ಏನ್ ಮಾಡಬಹುದು, ನೀರನ್ನಾದ್ರೂ ಹಾಕಬಹುದು. ಇನ್ನೂ ಬೇಗ ನಮ್ಗೆ ಇನ್ನೂ ಒಳ್ಳೇದು ಅಂತಂದ್ರೆ ನಮ್ಮ ಈ ರಾಸುಗಳು ಅಂದ್ರೆ ಹಸುಗಳನ್ನ ಸಾಕಿ ಅಥವಾ ಹಸುವಿನ ಗಂಜಲ ಸಿಕ್ಕರೆ ಇನ್ನೂ ಒಳ್ಳೇದು. ಆ ಹಸುವಿನ ಗಂಜಲನ ಆ ಅಡಿಕೆ ಸಿಪ್ಪೆ ಜೊತೆ ಮಿಕ್ಸ್ ಮಾಡಿದಾಗ ನಮ್ಮ ಈ ಸೂಕ್ಷ್ಮಾಣು ಜೀವಿಗಳನ್ನ ಹಾಕಿದಾಗ ಬೇಗ ಕಳಿಯುವಂತ ಕೆಲಸ ನಮ್ಮ ಸೂಕ್ಷ್ಮಾಣು ಜೀವಿಗಳು ಮಾಡ್ತವೆ. ಸೊ ಅದಕ್ಕೆ ನಾವೇನ್ ಮಾಡಬೇಕು, ಮೊದಲನೇ ಪದರ ಅಡಿಕೆ ಸಿಪ್ಪೆ ಹಾಕಬೇಕು. ಅದಕ್ಕೆ ತೇವಾಂಶ ಐದರ್ ನೀರನ್ನಾರು ಹಾಕಬಹುದು, ಇಲ್ಲಾಂದ್ರೆ ಹಸುವಿನ ಗಂಜಲ. ನಮ್ಮ ಸೈಡ್ ನಮ್ಮ ರೈತರೆಲ್ಲ ಗೋತ ಅಂತ ಹೇಳ್ತಾರೆ, ಅದನ್ನಾದ್ರೂ ಉಪಯೋಗಿಸಬಹುದು, ಇಲ್ಲ ಗಂಜಲನಾರು ಹಾಕಬಹುದು. ಸೊ ಅವಾಗ ಎರಡ್ ಸಲ ಹಾಕಿದ್ರೆ ಆ ನಂತರ ನಾವೇನ್ ಮಾಡಬೇಕು, ಒಂದು ಪದ್ರ ಸಣ್ಣದಾಗಿ ಸಗಣಿ ಬಗಡ ಮಾಡ್ಕೊಬೇಕು. ನಮ್ಮ ಈ ಸಗಣಿ ಬಗಡನಾದ್ರೂ ಮಾಡಬೇಕು, ಇಲ್ಲ ಅಂತಂದ್ರೆ ನಮ್ಮ ರೈತ ಬಾಂಧವರಲ್ಲಿ ಬಯೋಗ್ಯಾಸ್ ಸ್ಲರಿ, ಬಯೋಗ್ಯಾಸ್ ಪ್ಲಾಂಟ್ ಇದ್ರೆ ಆ ಬಯೋಗ್ಯಾಸ್ ಸ್ಲರಿ ತಗೊಂಬೇಕು. ಆ ಈ ಅಡಿಕೆ ಸಿಪ್ಪೆ ಮೇಲೆ ಬಯೋಗ್ಯಾಸ್ ಸ್ಲರಿನ ಒಂದು ಸಣ್ಣದಾಗಿ ಹರಡಬೇಕು. ಆಯ್ತಾ, ಒಟ್ಟು ಎರಡನೇ ಪದರ ಆಯ್ತು. ಮೂರನೇ ಪದರಕ್ಕೆ ಏನಪ್ಪಾ ಅಂತಂದ್ರೆ, ನಮ್ಮ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಒಂದು ತಾಂತ್ರಿಕತೆ ಇದೆ. ಅಂದ್ರೆ ಏನು, ಉಪಯುಕ್ತ ಸೂಕ್ಷ್ಮಾಣುಜೀವಿ, ಅದರಲ್ಲೂ ಅಡಿಕೆ ಸಿಪ್ಪೆನ ಬೇಗ ಕಳಿಸುವಂತ ಉಪಯುಕ್ತ ಸೂಕ್ಷ್ಮಾಣುಜೀವಿಯನ್ನ ನಾವು ನಮ್ಮ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಡೆವಲಪ್ ಮಾಡಿದೀವಿ, ವೃದ್ಧಿ ಮಾಡಿದೀವಿ. ಸೊ ಅವ ಅದನ್ನ ನೀವು ನಮ್ ಕಡೆ ತಗೊಂಡೋಗಿ ಅದ್ರ ಮೇಲ್ಗಡೆ ಆ ಪೌಡರ್ ರೂಪದ ಅಡಕೆ, ಇದನ್ನ ಪೌಡರ್ ರೂಪದ ಅಡಕೆ ಸಿಪ್ಪೆ ಕಳಿಸುವಂತ ಸೂಕ್ಷ್ಮಾಣು ಜೀವಿಯ ಸಮೂಹನ ಅದ್ರ ಮೇಲ್ಗಡೆ ಹಾಕಬೇಕು. ಸೊ ಹಾಕಾದಾಗ ಒಟ್ಟು ಮೂರ್ ಪದರ ಆಯ್ತು. ಮೊದಲೇ ಪದರ ಅಡಕೆ ಸಿಪ್ಪೆ, ಸಗಣಿ ಬಗಡ, ಆ ನಂತರ ನಮ್ಮ ಸೂಕ್ಷ್ಮಾಣು ಜೀವಿಗಳ ಸಮೂಹ. ಮತ್ತೆ ನೀವು ಮತ್ತೆ ಅದೇ ತರ ಮೂರ್ ಪದರ, ಇನ್ನೊಂದೆರಡು ಪದರ ಕಟ್ ಮೂರ್ ಪದರ ಮಾಡಬೇಕು. ಅಂದ್ರೆ ಏನು, ಅಡಿಕೆ ಸಿಪ್ಪೆ, ಮತ್ತೆ ಸಗಣಿ ಪದರ, ಮತ್ತೆ ನಮ್ಮ ಸೂಕ್ಷ್ಮಾಣು ಜೀವಿ. ಹೀಗೆ ಒಂದು ಮೂರರಿಂದ ನಾಲ್ಕು ಪದರ ನಾವು ಅಡಿಕೆ ಸಿಪ್ಪೆನ, ನಮ್ಮ ಅಡಿಕೆ ಸಿಪ್ಪೆ ಮತ್ತೆ ಸೂಕ್ಷ್ಮಾಣು ಜೀವಿಗಳ ಸಮೂಹನ ಮಿಕ್ಸ್ ಮಾಡ್ಬಿಟ್ಟು ಕೊನೆ ಪದರ ಒಂದು 1/2 ಇಂಚಷ್ಟು ಕೆಂಪು ಮಣ್ಣನ್ನ ಹಾಕಿ ಪ್ಯಾಕ್ ಮಾಡ್ಬಿಡ್ಬೇಕು. ಕೆಂಪು ಮಣ್ಣು ಹಾಕಿ ಪ್ಯಾಕ್ ಮಾಡಿ ನಂತರ ನಾವೇನ್ ಮಾಡಬೇಕು, ಒಂದು ತಿಂಗಳು ಹಾಗೆ ಸುಮ್ಮನೆ ಆ ಸೂಕ್ಷ್ಮಾಣು ಜೀವಿಗಳು ಬೆಳಲಿಕ್ಕೆ ಬಿಡಬೇಕು ಅಲ್ಲೇನೆ. ಸೊ ಒಂದು ತಿಂಗಳು ಆದ ನಂತರ ನಾವೇನ್ ಮಾಡಬೇಕು, ಆ ಗೊಬ್ಬರನ ಅಥವಾ ನಮ್ಮ ಈ ಅಡಿಕೆ ಸಿಪ್ಪೆನ ತಿರುವು ಹಾಕ್ಬೇಕು. ಸಾಮಾನ್ಯವಾಗಿ ನಮ್ಮ ರೈತ ಬಾಂಧವರಲ್ಲಿ ನಾವ್ ಹೇಳೋದು ಏನಪ್ಪಾ ಅಂತಂದ್ರೆ, ಈಗ ನಾವು 10 ಅಡಿ ಗುಂಡಿ ತೆಗೆದಿದ್ರೆ ಶೇಕಡ ಒಂದು 75% ಅಷ್ಟೇ ನಾವು ಈ ಅಡಿಕೆ ಸಿಪ್ಪೆ ಮತ್ತೆ ನಮ್ಮ ಸೂಕ್ಷ್ಮಾಣು ಜೀವಿ ಮತ್ತೆ ಸಗಣಿ ಬಗಡನ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಕದ 25% ಖಾಲಿ ಬಿಟ್ಕೊಂಡಿರ್ಬೇಕು. ಸೊ ನಾವು ಮೊದಲನೇ ತಿಂಗಳು ಆದ್ಮೇಲೆ ನಾವು 25% ಖಾಲಿ ಜಾಗದಲ್ಲಿ ನಿಂತ್ಕೊಂಡು ಅದನ್ನ ತಿರುವು ಹಾಕ್ಬೇಕು. ಹಿಂದ್ಗಡೆ ವಾಪಸ್ ಆ ಕಡೆ ನಾವು ನಿಂತಿರುವ ಜಾಗದಿಂದ ಮತ್ತೆ ಬೇರೆ ಕಡೆ ಹಾಕ್ಬೇಕು. ಅವಾಗ ಏನಾಗುತ್ತೆ, ನಮ್ಮ ಈಗ ನಮ್ಮ ಎದುರುಗಡೆ ಒಂದು 25% ಅಷ್ಟು ಜಾಗ ಉಳ್ಕೊಬೇಕು. ಸೊ ಸಾಮಾನ್ಯವಾಗಿ 10 ಅಡಿ ದೂರ 10 ಅಡಿ ಉದ್ದ ಇದ್ರೆ ನಾವು ಒಂದು 7.5 ಅಡಿ ಅಷ್ಟೇ ನಾವು ಕಾಂಪೋಸ್ಟ್ ಅಡಿಕೆ ಸಿಪ್ಪೆನ ತುಂಬಬೇಕು. ಮಿಕ್ಕ 2.5 ಅಡಿನ ಖಾಲಿ ಬಿಟ್ಕೊಂಡಿರ್ಬೇಕು. ಖಾಲಿ ಬಿಟ್ಕೊಂಡು ಖಾಲಿ ಜಾಗದಲ್ಲಿ ನಿಂತ್ಕೊಂಡು ನಮ್ಮ ಹಿಂದೆಗಡೆಗೆ ತುಂಬತಾ ಬರಬೇಕು ಖಾಲಿ ಜಾಗದಿಂದ. ಅವಾಗ ಏನಾಗುತ್ತೆ, ಮತ್ತೆ ಮುಂದಿನ ತಿಂಗಳಿಗೆ ನಾವು ಈ ಕಡೆ ಖಾಲಿ ಜಾಗ ಉಳಿಯುತ್ತೆ ಇನ್ನೊಂದು ಕಡೆ. ಸೊ ಅವಾಗ ಏನಾಗುತ್ತೆ, ಮತ್ತೆ ಒಂದು ಕಡೆ ಮಿಕ್ಸ್ ಮಾಡಾದ್ಮೇಲೆ ಮತ್ತೆ ಇನ್ನೊಂದು ತಿಂಗಳು ಕಾಯಬೇಕು. ಮೊದಲನೇ ತಿರುವು ಹಾಕಬೇಕಾದ್ರೆ ಮೊದಲನೇ ಸಲ ನಾವು ಈ ಕಂಪು ಅಡಿಕೆ ಸಿಪ್ಪೆನೆಲ್ಲ ಮಿಕ್ಸ್ ಮಾಡಬೇಕಾದ್ರೆ ನಾವೇನ್ ಮಾಡಬೇಕು, ತೇವಾಂಶನ ಮೇಂಟೈನ್ ಮಾಡಬೇಕು. ಮತ್ತೆ ನೀವು 30-40% ಅಷ್ಟು ತೇವಾಂಶ ಮಾಡಬೇಕು. ನಮ್ಮ ರೈತ ಬಾಂಧವರು ಈ ಅಡಿಕೆ ಸಿಪ್ಪೆ ಏನಾದ್ರು ಗೊಬ್ಬರ ಮಾಡಬೇಕಾದ್ರೆ ದಿನಾಲೂ ನೀರು ಹಾಕ್ತಾರೆ. ದಿನಾ ನೀರು ಹಾಕೋದೇನು ಬೇಕಾಗಿಲ್ಲ, 15 ದಿವಸಕ್ಕೊಮ್ಮೆ ಅಥವಾ 1 ತಿಂಗಳಿಗೊಮ್ಮೆ ನೀರು ಹಾಕಿದ್ರೆ ಸಾಕು. ಸೊ ನಾವೇನ್ ಮಾಡಬೇಕು, 1 ತಿಂಗಳು ತಿರುವು ಹಾಕುವಂತ ಟೈಮ್ ಅಲ್ಲಿ ನಾವು ತೇವಾಂಶನ ಮೇಂಟೈನ್ ಮಾಡ್ತೀವಿ. ಮತ್ತೆ ಹಾಗೆ 2ನೇ ತಿಂಗಳು ಬಿಡಬೇಕು, ಮತ್ತೆ 1 ತಿಂಗಳಲ್ಲಿ ಮತ್ತೆ ಅದೇ ನೀವು ಖಾಲಿ ಜಾಗದಲ್ಲಿ ನಿಂತ್ಕೊಂಡು 3 ಸಲ ತಿರುವು ಹಾಕಬೇಕು ಅಂತ 3 ತಿಂಗಳಲ್ಲಿ ತಿರುವು ಹಾಕ್ತಾ ಹೋಗ್ಬೇಕು. ಸೊ 3 ತಿಂಗಳಲ್ಲಿ ಸಾಮಾನ್ಯವಾಗಿ ನಮ್ಗೆ ಶೇಕಡ ಅಡಿಕೆ ಸಿಪ್ಪೆ ನಮ್ಮ ಅಡಿಕೆ ಸಿಪ್ಪೆ ಒಂದು 40-45 ಹಬ್ಬ ಅಂದ್ರೆ ಒಂದು 50% ಅಷ್ಟು ಕಳಿತಿರುತ್ತೆ. ಆದ್ರೆ ಅದು ಕಂಪ್ಲೀಟ್ ಆಗಿ ಕಳಿತಿರಲ್ಲ. ಅವಾಗ ಏನ್ ಮಾಡಬೇಕು, ನಾವು ಈ ನಾವು ಹೇಳ್ದ ಅವಾಗಲೇ ಮೊದಲೇ ತಮ್ಗೆ ಸೂಚನೆ ಮಾಡಿದಂಗೆ 3x10 ಗುಂಡಿಗೆ ಏನ್ ಮಾಡ್ಬೇಕು, ಒಂದು 200 to 250 ಕೆಜಿಯಷ್ಟು ನಮ್ಮ ಸಗಣಿ ಬಗಡ ಮಾಡ್ಕೊಬೇಕು. ಮತ್ತೆ ನಾವು 3ನೇ ತಿಂಗಳಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಒಂದು ಗುಂಡಿಗೆ ಸಾಮಾನ್ಯವಾಗಿ 10 × 3 1/2 ಅಡಿ ಆಳ ಇರುವಂತ, 3 ಅಡಿ ಅಗಲ ಇರುವಂತ, 10 ಅಡಿ ಉದ್ದ ಇರುವಂತ ಗುಂಡಿಗೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಸುಮಾರು ಒಂದು 2 ಕೆಜಿಯಷ್ಟು ಎರೆಹುಳನ ಅದರೊಳಗಡೆ ಬಿಟ್ಬಿಡ್ಬೇಕು. 2 ಕೆಜಿಯಷ್ಟು ಎರೆಹುಳು ಬಿಟ್ಟಾಗ ನಮ್ಗೇನಾಗುತ್ತೆ, ಆ ಸೂಕ್ಷ್ಮ ಎರೆಹುಳುಗಳು ಈ ಕಳೀತಾ ಇರುವಂತ ಅಡಿಕೆ ಸಿಪ್ಪೆ ಮತ್ತೆ ನಾವು ಹಾಕಿರುವಂತ ಸಗಣಿ ಬಗಡನ ತಿನ್ನುತ್ತವೆ. ತಿಂದು ಏನ್ ಮಾಡ್ತವೆ, ಈಕೆ ಹಾಕುತ್ತೆ. ಆ ಹಿಕ್ಕೆ ಹಾಕಿದ್ದಾಗ ನಿಮ್ಗೆ ನಾವು ಆ ಎರೆ ಹಿಕ್ಕೆಯನ್ನೇ ನಾವು ಎರೆಹುಳು ಅಂತ ಎರೆಹುಳು ಗೊಬ್ಬರ ಅಂತ ಬೇರ್ಪಡಿಸ್ಕೊಬಹುದು. ಬೇರ್ಪಡಿಸ್ಕೊಂಡು ಉತ್ತಮವಾದ ಅಡಿಕೆ ಸಿಪ್ಪೆಯಿಂದಾನೇ ನಾವು ಎರೆಹುಳು ಗೊಬ್ಬರ ಮಾಡ್ಕೊಬಹುದು ಅಂತ ನಮ್ಮ ರೈತ ಬಾಂಧವರಿಗೆ ವಿಚಾರನ ಮುಟ್ಟಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ರೈತ ಬಾಂಧವರಲ್ಲಿ ನಾನೇನು ವಿನಂತಿಸಿಕೊಳ್ತೀನಿ ಅಂದ್ರೆ ನಮ್ಮ ಸೂಕ್ಷ್ಮ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದ ಕೃಷಿ ಸೂಕ್ಷ್ಮಾಣುಜೀವಿ ಶಾಸ್ತ್ರ ವಿಭಾಗದಲ್ಲಿ ಬನ್ನಿ, ಬಂದು ನಮ್ಮ ಪ್ರಾತ್ಯಕ್ಷಿಕೆಗಳನ್ನ ನೋಡಿ, ನೀವು ನೋಡಿ ನಾವು ಹೇಗೆ ಮಾಡಿದ್ದೀರಿ ಆತರ ನೀವು ಮಾಡಿದ್ರೆ ನೀವು ಅಡಿಕೆ ಸಿಪ್ಪೆಯಿಂದಾನೇ ನಿಮ್ಗೆ ಉತ್ತಮವಾದ ನೀವು ಅಡಿಕೆ ಸಿಪ್ಪೆ ಗೊಬ್ಬರನ ತಯಾರು ಮಾಡ್ಕೋಬೇಕು ಮಾಡ್ಕೊಬಹುದು ಅಂತ ನಾನು ನಿಮ್ಮ ಈ ಬಾನುಲಿ ಮುಖಾಂತರ ತಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಹೆಚ್ಚಿನ ಮಾಹಿತಿಗೆ ಏನಾದ್ರು ಬೇಕಂತಂದ್ರೆ ನನ್ನ ಹೆಸರು, ನನ್ನ ನಂಬರ್ 7666641 7 4 ಇನ್ನೊಮ್ಮೆ ಹೇಳ್ತೀನಿ ರೈತ ಬಾಂಧವರೆ, 7666661 7 4. ನಾನು ಡಾಕ್ಟರ್ ನಂದೀಶ್ ಅಂತ. ತಾವು ಯಾವಾದ ಟೈಮಲ್ಲಿ ಆದ್ರೂ ಬೇಕಿದ್ರೆ ನಮ್ಮ ವಿಜ್ಞಾನಿಗಳಿಗೆ ದಯವಿಟ್ಟು ಕಾಲ್ ಮಾಡಿ ನಿಮ್ಮ ಸೂಕ್ತ ಸಲಹೆಯನ್ನ ಪಡ್ಕೋಬಹುದು ಅಂತ ಹೇಳ್ತೀನಿ. ಧನ್ಯವಾದಗಳು. ರೈತ ಬಾಂಧವರೇ ಹಾಗೂ ಕೇಳುವರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600. ಆತ್ಮೀಯ ರೈತ ಬಾಂಧವರೇ, ಇದುವರೆಗೂ ಅಡಿಕೆ ಸಿಪ್ಪೆಯಿಂದ ಗೊಬ್ಬರ ತಯಾರಿಸುವಿಕೆ ಈ ಕುರಿತು ಶಿವಮೊಗ್ಗದ ಕೃಷಿ ಮಹಾವಿದ್ಯಾಲಯ ಕೃಷಿ ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ನಂದೀಶ್ ಎಂಎಸ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾ ಎಸ್ಎಂ ಸುಧಾಕರ್. ಇನ್ನು ಮುಂದೆ ಪ್ರಸ್ತುತ ಸನ್ನಿವೇಶದಲ್ಲಿ ತೋಟಗಾರಿಕಾ ಬೆಳೆಗಳ ನಿರ್ವಹಣೆ ಈ ಕುರಿತು ಕೃಷಿ ವಿಜ್ಞಾನ ಕೇಂದ್ರದ ನವಲಯ ಶಿವಮೊಗ್ಗದ ತೋಟಗಾರಿಕಾ ವಿಜ್ಞಾನಿಯಾದ ಡಾ ಭರತ್ ಕುಮಾರ್ ಎಂಇ ಅವರೊಂದಿಗೆ ಸಂದರ್ಶನ ಕೇಳೋಣ. ಇವರನ್ನು ಸಂದರ್ಶಿಸಲಿದ್ದಾರೆ ಡಾ ಎಸ್ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ICAR ಕೃಷಿ ವಿಜ್ಞಾನ ಕೇಂದ್ರ ನವುಲೆ ಶಿವಮೊಗ್ಗದ ತೋಟಗಾರಿಕಾ ವಿಜ್ಞಾನಿ ಡಾ ಭರತ್ ಕುಮಾರ್ ಎಂವಿ ಅವರು. ಈಗ ಇವರು ಪ್ರಸ್ತುತ ಸನ್ನಿವೇಶದಲ್ಲಿ ತೋಟಗಾರಿಕಾ ಬೆಳೆಗಳ ಒಂದು ನಿರ್ವಹಣೆ ಕುರಿತು ನಮ್ಮ ರೈತ ಬಾಂಧವರಿಗೆ ಮಾಹಿತಿ ಮಾಡಲಿಕ್ಕಿದ್ದಾರೆ. ಪ್ರಥಮವಾಗಿ ಆಕಾಶವಾಣಿ ಭದ್ರಾವತಿಯಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ ಸರ್, ಪ್ರಸಕ್ತ ಸನ್ನಿವೇಶ ಯಾವ ರೀತಿಯಿಂದ ಇದೆ ತೋಟಗಾರಿಕೆ ಬೆಳೆಗಳಿಗೆ ಬಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ? ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಸಾಮಾನ್ಯವಾಗಿ ನೋಡೋದಾದ್ರೆ ನಮ್ಗೆಲ್ರಿಗೂ ತಿಳಿದ ಹಾಗೆ ಪ್ರಮುಖವಾದ ಬೆಳೆ ಅಂತ ಹೇಳಿದ್ರೆ ಅಡಿಕೆ. ಇವತ್ತಿಗೂ ಕೂಡ ಜನಮಾನಸದಲ್ಲಿ ಅತಿ ಹೆಚ್ಚಾಗಿ ಗಮನ ಇರೋದು ಕೂಡ ಅಡಿಕೆ ಬಗ್ಗೆನೆ. ಕಾರಣ ತಮಗೂ ಕೂಡ ತಿಳಿದಿದೆ, ಎಲ್ರಿಗೂ ತಿಳಿದಿದೆ ಅದರ ಇರುವಂತ ಉತ್ತಮವಾದ ಬೆಲೆ ಅಂತ ಹೇಳ್ಬಹುದು. ಹೌದು ಸರ್. ಆದ್ರೆ ನಾವು ಅದೊಂದನೇ ಗಮನ ಹರಿಸಿದ್ರೆ, ನಾವು ಸಾಮಾನ್ಯವಾಗಿ ಗಮನಿಸಿ ನೋಡಿದಾಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾಗಶಃ ಭಾಗ, ಈಗ ಉದಾಹರಣೆಗೆ ಭದ್ರಾವತಿ ಆಗ್ಬಹುದು, ಸೊರಬದ ಕೆಲವು ಭಾಗ ಇರ್ಬೋದು, ಶಿಕಾರಿಪುರ ಇಂಥ ಭಾಗಗಳಲ್ಲಿ ನಮ್ಗೆ ಮೊದಲಿನಿಂದ ನೋಡೋದಾದ್ರೆ ತೆಂಗು ಕೂಡ ಒಂದು ಉತ್ತಮ ಬೆಳೆ ಆಗಿತ್ತು ಮೊದಲು. ತದನಂತರ ಕಾಲಕ್ಕೆ ಅನುಗುಣವಾಗಿ ಈ ಒಂದು ನಮ್ಮ ತೋಟಗಾರಿಕೆ ಸನ್ನಿವೇಶ ಏನ್ ಬದಲಾಗ್ತಾ ಹೋಗ್ತು, ಬೆಲೆ ಏರಿಕೆ ಇಳಿಕೆಯಿಂದ ಕಂಗಾಲಾದ ರೈತರು ಅಡಿಕೆ ಕಡೆಗೆ ವಾಲ್ತಾ ಬಂದ್ರು. ಹೌದು. ಈಗ ಪ್ರಸಕ್ತ ಸನ್ನಿವೇಶದಲ್ಲಿ ಕೂಡ ಅಡಿಕೆಗೆ ಉತ್ತಮವಾದ ಬೆಲೆ ಇದೆ ಅಂತ ಹೇಳಿ ಕಾರಣಕ್ಕೆ ಈ ನಮ್ಮ ಸಾಂಪ್ರದಾಯಿಕ ಪ್ರದೇಶ ಅಂತ ಹೇಳಿದ್ರೆ ಕರಾವಳಿ ಆಗ್ಬಹುದು, ಮಲೆನಾಡ್ ಆಗ್ಬಹುದು, ನಮ್ಮ ಸಾಗರ ಸೇರದಂತೆ ಕರಾವಳಿ ಎಲ್ಲ ಏನಿತ್ತು ಇದೆಲ್ಲ ಅತಿ ಹೆಚ್ಚು ಅಡಿಕೆ ಬೆಳೆಯುವಂತ ಪ್ರದೇಶ ಆಗಿತ್ತು ತೀರ್ಥಹಳ್ಳಿ. ಇದೆಲ್ಲ ಅಲ್ಲಿ ಅಡಿಕೆಗೆ ದೊರೀತಾ ಇರುವಂತ ಉತ್ತಮ ಬೆಲೆ ಮತ್ತು ಕೆಲಸದಲ್ಲಿರುವಂತ ಒಂದು ಬೇರೆ ಬೆಳೆಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಸುಲಭವಾದ ಇದನ್ನ ನೋಡಿ ಮನಗಂಡು ರೈತರು ಏನ್ ಮಾಡಿದ್ರು ಅಡಿಕೆಗೆ ಬೆಳೆಯೋಕೆ ಶುರು ಮಾಡಿದ್ರು ಬೇರೆ ಬೇರೆ ಕಡೆ. ಇವತ್ತು ನಾವು ಗಮನಿಸ್ತಾ ಹೋದ್ರೆ